ಈ ಒಂದು ಕೆಲಸದಲ್ಲಿ ತೊಡಗಿಸ್ಕೊಂಡಿರಿ ಅಂತ ಹೇಳ್ತಿದ್ದೀರಿ. ನಿಮ್ಮ ಸಂಘದ ಹೆಸರೇನು, ಎಲ್ಲಿ ಪ್ರಾರಂಭ ಮಾಡಿದ್ರಿ, ಎಷ್ಟು ದಿನ ಆಯಿತು, ಅದು ಯಾವ ರೀತಿ ಪ್ರಾರಂಭ ಮಾಡಿದ್ರಿ, ಆ ರೀತಿ ಮಾಡಲಿಕ್ಕೆ ನಿಮಗೆ ಪ್ರೋತ್ಸಾಹ ಕೊಟ್ಟು ಯಾರು ಕೊಟ್ಟರು, ಅದರ ಒಂದು ಕಾರ್ಯಕ್ರಮಗಳ ಬಗ್ಗೆ ಹೇಳಿ. ಸರ್, ನಮ್ಮದು 1999 ನಾವು ಅಕ್ಕಮಹಾದೇವಿ ಮಹಿಳಾ ಸ್ವಸಹಾಯ ಸಂಘನ ನಾವು ಹಾನಿವಾಳದಲ್ಲಿ 20 ಸೇರಿ ನಾವು ಪ್ರಾರಂಭ ಮಾಡಿದ್ವಿ. ಅವತ್ತಿಂದ ಅಂದರೆ ಅಲ್ಲಿ ನಮ್ಮ ಫಸ್ಟ್ ನಮಗೆ ಇದ್ರ ಬಗ್ಗೆ ಮಹಿಳಾ ಸ್ವಸಹಾಯ ಸಂಘದ ಬಗ್ಗೆ ಜಾಸ್ತಿ ಅರಿವು ಇಲ್ಲದ ಕಾರಣ ನಾವೇನು ಮಾಡಿದ್ವಿ, ಇಲ್ಲಿ ತುಂಬ ಏಜ್ ಆಗಿರೋರಿದ್ದು ಮಧ್ಯಮ ವರ್ಗದವರಿದ್ದರು, ಅದಕ್ಕಿಂತ ಕೆಳ ಏಜ್ ಆಗಿರೋಂಥ ಈ ಥರ ಒಂದು 3-4 ಹಂತದ ಜನ ಏಜಿನ ವಯಸ್ಸಿನ ಲಿಮಿಟಲ್ಲಿ ಇದ್ವಿ. ಆದ್ರೂ ಕೂಡ ಅವತ್ತಿನ ಪರಿಸ್ಥಿತಿಯಲ್ಲಿ ನಾವೇನು ಮಾಡ್ತಾಯಿದ್ರು, ದೊಡ್ಡವರು ಏನಾದರೂ ಹೇಳಿದ್ದನ್ನು ಕೇಳಬೇಕು, ಅವರ ನಿಯಮನ ಪಾಲನೆ ಮಾಡಬೇಕು, ಅವರು ಯಾವ ರೀತಿಯ ಹೇಗೆ ಹೇಳ್ತಾರೆ ಆ ಥರ ಪಾಲನೆ ಮಾಡ್ತಾ ಇದ್ವಿ. ಈ ಥರ 20 ಸೇರಿ ನಾವು ಒಂದು ಮಹಿಳಾ ಸ್ವಸಹಾಯ ಸಂಘನ ಬಾಗೂರಿನಲ್ಲಿರುವ ಪ್ರಗತಿ ಗ್ರಾಮೀಣ ಬ್ಯಾಂಕ್ನಲ್ಲಿ ಬ್ಯಾಂಕ್ ಅಕೌಂಟ್ ಓಪನ್ ಮಾಡಿ ನಾವು ಪ್ರತಿ ವಾರ ಅವಾಗ ಏನು ಮಾಡ್ತಾ ಇದ್ವಿ, ಬರೀ 10 ಉಳಿತಾಯ ಮಾಡ್ತಾ ಇದ್ವಿ. ಆ 10 ಉಳಿತಾಯ ಇವತ್ತು ನಾವು 100 ಉಳಿತಾಯ ಮಾಡ್ತಾ ಇದ್ವಿ. ಇದಕ್ಕೆ ಕಾರಣ ನಮಗೆ ನಾವು ಮಾಡಿದಂಥ ಉಳಿತಾಯ ಹಣನ ಯಾವ ರೀತಿಯಾಗಿ ವೃದ್ಧಿ ಮಾಡ್ಕೋಬೇಕು, ಆ ಉಳಿತಾಯದ ಹಣನ ನಾವು ಸ್ವಸಹಾಯ ಸಂಘದಲ್ಲಿ ಯಾರಿಗೆ ಮೊದಲು ಎಂಥವರಿಗೆ ಸಾಲನ ಕೊಡಬೇಕು, ಯಾಕೆ ಕೊಡಬೇಕು ಅಂತನ್ನೋದು ನಾವು ನಮ್ಮ ಸಭೆಯಲ್ಲಿ ಚರ್ಚೆ ಮಾಡ್ತಾ ಇದ್ವಿ. ಅವರಿಗೆ ನಾವು ಒಂದು 10,000 or 5,000 ಕೊಟ್ಟಿದ್ದೀವಿ ಅಂತಂದರೆ ಅವರು ಯಾವ ಆಕ್ಟಿವಿಟಿ ಅವರು ಏನು ಚಟುವಟಿಕೆಗೆ ಬಳಸಿರ್ತಾರೆ ಆ ಒಂದು ಹಣನ ನಾವೊಂದು ಲಿಮಿಟ್ ಕೊಡ್ತೀವಿ. ಈಗ ಒಂದು 10,000 ಸಾಲನ ಅವ್ರಿಗೆ ಕೊಟ್ಟಿದ್ದೀವಿ ಅಂದರೆ ಅವ್ರಿಗೆ ಏನು ಮಾಡಬೇಕು, ಒಂದು ವರ್ಷದಲ್ಲೇ ಆ ಹಣನ ಸೇವಾ ಶುಲ್ಕದ ಸಮೇತ ಅದನ್ನು ಪ್ರತಿ ತಿಂಗಳು ಮರುಪಾವತಿನ ಮಾಡಬೇಕು. ಈ ಥರ ಮಾಡ್ತಾ ಮಾಡ್ತಾ ಈಗ ಸುಮಾರು ನಮ್ಮ ಒಂದು ಸಂಘ 1,500,000 ಆದಾಯನ ಮಾಡ್ಕೊತಾ ಬರ್ತಾ ಇದೆ ಸರ್. ಈಗ ಒಟ್ಟು ಎಷ್ಟು ಜನ ಸದಸ್ಯರು ನಿಮ್ಮ ಸಂಘದಲ್ಲಿದ್ದೀರಿ? ಸರ್, ಅವತ್ತು 20 ಇದ್ರು. ಅವತ್ತಿಂದ ಇವತ್ತಿಗೆ ಏನೋ ಆರೋಗ್ಯ ದೃಷ್ಟಿಯಿಂದ ಈ ಥರ ಆರೋಗ್ಯ ತಪ್ಪಿ ಸತ್ತೋಗಿದ್ದಾರೆ ಸರ್. ಈಗ 12 ಮಾತ್ರ ನಾವು ಉಳ್ಕೊಂಡಿದ್ವಿ. ಈಗ ನಾವು ಚೆನ್ನಾಗಿ ಚಟುವಟಿಕೆಗಳನ್ನ ಮಾಡೋದು, ಆಮೇಲೆ ಬೇರೆ ಬೇರೆ ವಿಷಯಗಳನ್ನ ಏನು ಮಾಡಬೇಕು, ಯಾವುದು ಮಾಡಿದರೆ ನಮ್ಮ ಸಂಘ ಅಭಿವೃದ್ಧಿ ಆಗುತ್ತೆ, ಆಮೇಲೆ ಅಭಿವೃದ್ಧಿ ಒಟ್ಟಿಗೆ ಕುಟುಂಬನೂ ಯಾವ ರೀತಿಯಾಗಿ ಅಭಿವೃದ್ಧಿನ ಮಾಡ್ಕೋಬೋದು, ಹಾಗೆ ಈಗ ಅಭಿವೃದ್ಧಿ ಮಾಡ್ತಾ ಮಾಡ್ತಾ ಬಂದಾಗ ಮನೆಯಲ್ಲಿ ಮಕ್ಕಳಿಗೆ ಎಜುಕೇಷನ್ ಕೊಡಿಸೋ ಅಂಥದ್ದು ಇರ್ಬೋದು, ಜಮೀನಿನಲ್ಲಿ ಏನಾದರೂ ಚೆನ್ನಾಗಿ ಆದಾಯ ಬರೋ ಅಂಥ ಸಸಿಗಳನ್ನ ಹಾಕೋವಂಥದ್ದು ಇರ್ಬೋದು, ಇಂಥ ಅದ್ರ ಕಡೆ ಗಮನ ಕೊಡಲಿಕ್ಕೆ ನಮಗೆ ಕಾಲಕಾಲಕ್ಕೆ ಇಲಾಖೆಗಳಿಂದ ಹೊಸ ಹೊಸ ವಿಷಯದ ಬಗ್ಗೆ ನಮಗೆ ತರಬೇತಿಗಳು ಸಹ ಸಿಗ್ತಾ ಇದೆ. ಆಮೇಲೆ ಬ್ಯಾಂಕ್ ಲಿಂಕೇಜ್ಗಳು ಕೂಡ ನಾವೇನಾದರೂ ಬೇರೆ ಇನ್ನೂ ಏನಾದರೂ ನಾವು ದೊಡ್ಡದು ಈಗ ಉದಾಹರಣೆಗೆ ಈಗ ಒಂದು ಜಿಲ್ಲೆ ಒಂದು ಪ್ರಾಡಕ್ಟ್ನ ಬಗ್ಗೆ ಮಾತಾಡಲಿಕ್ಕೆ ಮೊನ್ನೆ ಅಧಿಕಾರಿ ವರ್ಗದವಳು ಕೃಷಿ ಇಲಾಖೆಯಿಂದ ನಮಗೆ ಬಂದಿದ್ರು ಸರ್. ನಾವು ಈಗ ಏನು ಮಾಡಿದ್ದೀವಿ ಅಂದರೆ ನಮ್ಮ ಸಂಘದಿಂದನೇ ನಾವು ಇದನ್ನು ಪ್ಲಾನ್ ಮಾಡಿದ್ದೀವಿ ಸರ್. ಏನು ಇವಾಗ ಒಂದು ಶೇಂಗಾ ಮಿಷನ್ ಹಾಕಿಬಿಟ್ಟು ಆಯಿಲ್ ತೆಗೆಯೋ ಅಂಥದ್ದು, ಇದನ್ನು ಕೊಬ್ಬರಿನೂ ಹಾಕ್ಬೋದು ಸರ್, ಶೇಂಗಾನೂ ಕೂಡ ಹಾಕ್ಬೋದು. ಹಾಗಾಗಿ ನಾವು ಈ ಥರ ಮಾಡಿ ನಾವು ಒಂದು ಒಳ್ಳೆಯ ಎಣ್ಣೆನ ಮಾಡಿಬಿಟ್ಟು ಅದು ತುಂಬ ಶುದ್ಧವಾಗಿರುತ್ತೆ, ಇದಕ್ಕೆ ಯಾವುದೇ ರೀತಿಯಾದ ಕೆಮಿಕಲ್ಸ್ ಅಂದರೆ ಬೇರೆ ಬೇರೆ ಯಾವುದು ಕೂಡ ಮಿಕ್ಸ್ ಆಗೋದಿಲ್ಲ. ನಾವು ಶೇಂಗಾ ಎಣ್ಣೆನೇ ಮಾಡಿ ಅದನ್ನು ಉಪಯೋಗಿಸೋದು ಅಥವಾ ಕೊಬ್ಬರಿ ಎಣ್ಣೆನೇ ಮಾಡಿ ನಾವು ಕೊಬ್ಬರಿ ಎಣ್ಣೆ ಉಪಯೋಗಿಸಿ ನಾವು ಕೂಡ ಫಸ್ಟು ನಾವು ಉಪಯೋಗಿಸೋವಂಥದ್ದು, ಆಮೇಲೆ ನಮ್ಮ ಅಕ್ಕಪಕ್ಕದವರಿಗೆ ನಮ್ಮ ಊರಿನವ್ರಿಗೆ ಹಿಂಗೆ ಈ ಥರ ಮೊದಲು ಹಂತ ಹಂತವಾಗಿ ನಾವು ಮುಂದೆ ಬೆಳೆಸ್ಕೋಬೋದು, ನಮ್ಮ ಉದ್ದಿಮೆನ ಹೆಚ್ಚು ಮಾಡ್ಕೋಬೋದು ಅಂತ ಈ ನಿಟ್ಟಲ್ಲಿ ನಾವು ಇವಾಗ ಪ್ಲಾನ್ ಮಾಡಿದ್ದೀವಿ ಸರ್. ಅದಕ್ಕಾಗಿ ಸಪೋರ್ಟು ಕೂಡ ಮಾಡ್ತೀವಿ ಅಂತ ಇಲಾಖೆ ವರ್ಗದವರು ಹೇಳಿದ್ದಾರೆ ಸರ್. ಈಗ 12 ಇದ್ದೀವಿ ಅಂತ ಹೇಳಿದ್ರೆ ಇನ್ನೂ ಹೊಸದಾಗಿ ಸೇರರನ್ನ ನೀವು ಸೇರಿಸ್ಕೋಬಹುದಲ್ಲ ನಿಮ್ಮ ಸಂಘಕ್ಕೆ? ಹೌದು ಸರ್, ಸೇರಿಸ್ಕೋಬಹುದು. ಯಾಕೆ ಅಂದರೆ ನಮ್ದು ಈಗ ತುಂಬ 20 ಸಂಘ ಆಗಿರೋದ್ರಿಂದ ನಮ್ಮದು ಉಳಿತಾಯದ ಹಣನೂ ಕೂಡ ಜಾಸ್ತಿ ಆಗಿರುತ್ತೆ. ಈಗ ಯಾರಾದರೂ ಹೊಸದಾಗಿ ನಮ್ಮ ಕಡೆ ಇಲ್ಲಿ ಸೇರಕ್ಕೆ ಬಂದಾಗ ಏನಾಗುತ್ತೆ, ನಿಮ್ಮದು ಉಳಿತಾಯ ಹಣ ಜಾಸ್ತಿ ಆಗಿದೆ ಅಥವಾ ಮುಂದೆ ನೆಕ್ಸ್ಟ್ ಅವ್ರು ಏನಾದರೂ ಬಿಟ್ಟು ಹೋಗಬೇಕು ಅಂತಂದ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಅವರಿಗೆ ಈಗ ಪಾರದರ್ಶಕವಾಗಿ ನಾವು ನೋಡಬೇಕು ಅಂತಂದರೆ ಈಕ್ವಲ್ ಆಗಿ ನಾವು ಏನಾದರೂ ಲಾಭಾಂಶ ಹಂಚಿಕೊಡ್ಬೇಕು ಅಂದರೆ ಈಗ ಸದ್ಯದಲ್ಲಿ ಬಂದು 1 or 6 ಬಂದು ಸೇರ್ಕೊಂಡಂಥವ್ರಿಗೆ ಲಾಭಾಂಶ ಹಂಚಿಕೊಡೋಕ್ಕೆ ಬರೋದು ಒಂದು ತೊಂದರೆ ಆಗುತ್ತೆ. ಆದರೆ ಇದೆ ಈಗ ಬಂದಿರೋರಿಗೆ ಇಷ್ಟು ಲಾಭಾಂಶ ಅಂದರೆ, ಆದರೆ ಹಳ್ಳಿ ಮನೆಗಳಲ್ಲಿ ಏನಾಗುತ್ತೆ ಅಂತಂದರೆ ಅವ್ರಿಗೆ ಅದ್ರ ಬಗ್ಗೆ ಕ್ಯಾಲ್ಕುಲೇಷನ್ ಮಾಡಿ ಕೊಡ್ತಾರೆ ಅನ್ನೋದು ಗೊತ್ತಾಗಲ್ಲ, ಅವಳಾದರೆ ಜಾಸ್ತಿ ತೊಗೊಂಡ್ಳು ಇವಳು ಕಡಿಮೆ ತೊಗೊಂಡ್ಳು ಅಂತ ಈ ಥರ ಭಿನ್ನಾಭಿಪ್ರಾಯ ಬರ್ತವೆ ಅಂತ ಒಂದು ಉದ್ದೇಶಕ್ಕೆ ಈಗ ಏನು ಎಕ್ಸಿಸ್ಟ್ ಇದ್ದಾರೆ 12 ಇವರೇ ಒಂದು ಈಗ 20 ಆಗಿ 150 ರೂಪಾಯಿ 200 ರೂಪಾಯಿ ಉಳಿತಾಯ ಆಗೋದನ್ನ ಅದೇ 12 ಇದ್ದು ನಾವೇ 200 ರೂಪಾಯಿನ ಉಳಿತಾಯ ಮಾಡೋಣ ಇಲ್ಲೇ ನಮ್ಮ ಆಂತರಿಕ ಸಾಲನ ಹೆಚ್ಚು ಕೊಡ್ಲಿಕ್ಕೂ ಆಗುತ್ತೆ, ಉಳಿತಾಯನೂ ಜಾಸ್ತಿ ಮಾಡಲಿಕ್ಕೆ ಆಗುತ್ತೆ, ನಾವೇ ಫುಲ್ ಜವಾಬ್ದಾರಿ. ಯಾವತ್ತು 20 ಜನ ಇದ್ದು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಅಕೌಂಟ್ಸ್ ಇಂದೇ ಇರ್ಬೋದು ಅಥವಾ ಏನಾದರೂ ಒಂದು ಗುಂಪು ಚಟುವಟಿಕೆ ಮಾಡ್ತೀವಿ ಅಂತ ಅನ್ನೋದ್ರ ಬಗ್ಗೆ ಅವಾಗ ತುಂಬ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿಯಾಗಿರುತ್ತೆ, ಎಲ್ಲರನ್ನೂ ಮೇಂಟೈನ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಕಡಿಮೆ ಸಂಖ್ಯೆ ಇದ್ದರೆ ಭಾಳ ಚೆನ್ನಾಗಿ ಎಲ್ಲರನ್ನೂ ಕೂಡ ಹೇಳ್ಕೊಂಡು ಕೇಳ್ಕೊಂಡು ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಸರ್. ಈಗ ನಿಮ್ಮ ಸಂಘದಿಂದ ಯಾವ್ಯಾವ ಒಂದು ಚಟುವಟಿಕೆಗಳಿಗೆ ನೀವು ಹಣ ಸಹಾಯ ಮಾಡ್ತೀರಾ? ಸರ್, ನಮ್ಮ ಅದರಲ್ಲಿ ಒಬ್ಬರು ಹೋಟೆಲ್ ವ್ಯಾಪಾರ ಮಾಡ್ತಾ ಇದ್ದಾರೆ, ಅಂಗಡಿ ವ್ಯಾಪಾರ ಮಾಡ್ತಾ ಇದ್ದಾರೆ ಸರ್, ಅಂಗಡಿ ಚಿಲ್ಲರೆ ಅಂಗಡಿ ಇದೆ. ಆಮೇಲೆ ಇನ್ನ ಬಾಕಿಯವರು ಹೈನುಗಾರಿಕೆ ಮಾಡ್ತಾ ಇದ್ದಾರೆ, ಅಲ್ಲಿ ಹಸುನೂ ಇದೆ ಎಮ್ಮೆನೂ ಕೂಡ ಇದೆ. ಆಮೇಲೆ ಇನ್ನು ಕೆಲವರು ಜಮೀನಿನ ಅಭಿವೃದ್ಧಿ ಮಾಡುವಂಥದ್ದು, ಈಗ ಅಡಿಕೆ ಮಾಡಲಿಕ್ಕೆ ಇರ್ಬೋದು, ತೆಂಗನ್ನ ಬೆಳೆಸುವಂಥದ್ದು, ಬೋರ್ ಕೊರಿಸ್ಲಿಕ್ಕೆ ಇದಕ್ಕೆ ಉಪಯೋಗಿಸೋದು, ಅಭಿವೃದ್ಧಿ ಜಮೀನಿನ ಅಭಿವೃದ್ಧಿ ಮಾಡಲಿಕ್ಕೆ ಉಪಯೋಗಿಸಿದ್ದಾರೆ ಸರ್. ಆಮೇಲೆ ಈಗ ನಾವು ಎಲ್ಲರೂ ಸೇರಿ ಈ ಥರ ಮಾಡೋದು ಅಂತ ಒಂದು ಪ್ಲಾನ್ ಮಾಡಿದ್ವಿ. ಆದರೆ ಇದುವರೆಗೂ ಇಂಥ ಚಿಕ್ಕ ಚಿಕ್ಕಾಗಿ ಬಳೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಆಮೇಲೆ ತರಕಾರಿ ತೊಗೊಂಡು ತರಕಾರಿ ವ್ಯಾಪಾರ ಅವರೇ ಬೆಳೆದು ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾರೆ, ಹೂವನ್ನ ಬೆಳೀತಾರೆ, ಹೂವು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ರೀತಿಯಾಗಿ ಒಬ್ಬೊಬ್ಬರು ಒಂದೊಂದು ಚಟುವಟಿಕೆಯಲ್ಲಿ ಕೈ ತೊಡಗಿಕೊಂಡಿದ್ದಾರೆ ಸರ್. ಈಗ ನೀವು ಸಂಘದಿಂದ ಮಾಡೋಂಥ ಸಹಾಯ ಕೆಲವೊಂದು ಉದ್ಯಮಿಗಳಿಗೆ ಸಾಕಾಗೋದಿಲ್ಲ, ನೀವು ಬ್ಯಾಂಕ್ ಮುಖಾಂತರ ಅವರಿಗೆ ಏನಾದರೂ ಸಾಲ ಸಿಗಂಗೆ ಸಹಾಯ ಮಾಡ್ತೀರಾ? ಹ್ಞೂ ಸರ್, ಯಾಕೆಂತಂದರೆ ಈಗ ಏನಕ್ಕೆ ಆದರೆ ಇವತ್ತು ಒಂದು ಹಸು ತರಬೇಕು ಅಂತಂದರೆ ಸರ್, ಒಂದು ಈ ನಮ್ಮ ನಾಟಿ ಹಸು ಅಂತಂದರೆ ಒಂದು 35,000-40,000-50,000 ಒಂದು ತೊಗೋಬೋದು. ಅದೇ ನಾವು ಬೇರೆ ಬೇರೆ ತಳಿ ಹಸುಗಳು ತೊಗೋಬೇಕು ಅಂದರೆ 60,000-70,000 ಇಷ್ಟೆಲ್ಲ ಆಗುತ್ತೆ. ಆದರೆ ನಮ್ಮ ಸಂಘದಲ್ಲೇ ಅಷ್ಟು ಬಂಡವಾಳ ಇರೋದಿಲ್ಲ. ಆವಾಗ ನಾವೇನು ಮಾಡಬೇಕಾಗುತ್ತೆ, ಬ್ಯಾಂಕ್ ಲಿಂಕೇಜ್ನ ಮಾಡಿಕೊಂಡಾಗಲೇ ನಾವು ಈ ಒಂದು ಜಾಸ್ತಿ ಏನು ತಳಿಗಳನ್ನ ತಗೊಂಡು ಹಾಲನ್ನ ಹಾಕಿ ಅಭಿವೃದ್ಧಿನ ಮಾಡ್ಕೊಳ್ಲಿಕ್ಕೆ ಅನುಕೂಲ ಆಗುತ್ತೆ ಸರ್. ನೀವು ಹೇಳಿದ್ರಿ ಆಗಲೇ ಒಂದು ಜಿಲ್ಲೆ ಒಂದು ಉತ್ಪನ್ನ ಯೋಜನೆ ಅಡಿಯಲ್ಲಿ ನಮಗೆ ಇಲಾಖೆಯಿಂದ ಸಾಕಷ್ಟು ಸಹಾಯ ದೊರೀತಾ ಇದೆ ಅಂತೇಳಿ. ಅದರಲ್ಲಿ ನಮ್ಮ ಚಿತ್ರದುರ್ಗ ಜಿಲ್ಲೆಗೆ ಶೇಂಗಾ ಬೆಳೆ ಬೆಳೀಲಿಕ್ಕೆ ಅದು ಆಯ್ಕೆಯಾಗಿದೆ. ಇದೇ ರೀತಿ ನೀವು ಇಲಾಖೆಯಿಂದ ಬೇರೆ ಬೇರೆ ಒಂದು ಕೆಲಸಗಳಿಗೆ ಯಾವ್ಯಾವ ಒಂದು ಕೆಲಸಗಳಿಗೆ ನೀವು ಇಲಾಖೆಯನ್ನು ಅವಲಂಬಿಸಿದರೆ ಯಾವ ರೀತಿ ನಿಮಗೆ ಅಲ್ಲಿ ಪ್ರಯೋಜನ ಆಗುತ್ತೆ? ಒಂದು ತರಬೇತಿ ಇರ್ಬೋದು ಅಥವಾ ಯೋಜನೆಗಳ ಒಂದು ಸಹಾಯಧನದ ರೂಪದಲ್ಲಿರ್ಬೋದು. ಸರ್, ಕೆಲಸಗಳು ಅಂತಂದರೆ ಈಗ ಒಬ್ಬೊಬ್ಬರು ಒಂದೊಂದು ರೀತಿಯಾದ ಕೆಲಸನ ಆಯ್ಕೆ ಮಾಡ್ಕೊಂತಾರೆ ಸರ್. ಈಗ ಉದಾಹರಣೆಗೆ ಹೇಳಬೇಕು ಅಂತಂದರೆ, ಈಗ ನಮ್ಮ ಪಕ್ಕದ ಮನೆಯವರು ನಮ್ಮ ಫ್ರೆಂಡೇ, ಅವ್ರು ನಮ್ಮ ಸಂಘದ ಮಹಿಳೆ, ಅವರೇನು ಆಯ್ಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಈಗ ನನ್ನ ಮಗ ಇದ್ದಾನೆ, ಈಗ ನನ್ನ ಮಗ ನನ್ನ ಕೈ ಜೋಡಿಸ್ತೇನೆ, ಹಾಗಾಗಿ ನನ್ನ ಮಗನಿಗೆ ಟ್ಯಾಕ್ಟ್ರಿ ಬೇಕವನಿಗೆ, ಅವನು ಇಲ್ಲಿ ನಮ್ಮ ಸುತ್ತಮುತ್ತ ಎಲ್ಲ ಜಮೀನನ್ನು ಟ್ಯಾಕ್ಟ್ರಿನ ಉಳುಮೆ ಮಾಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಅವರೂ ಕೂಡ ಈ ವರ್ಷ ಬೆಳೆಯಲ್ಲಿ ಬಂದಿರೋ ಅಂತ ದುಡ್ಡನ್ನ ನನ್ನ ಹತ್ರ 2 ಲಕ್ಷ ಇದೆ. ಸರ್ಕಾರದಿಂದ ಸ್ವಲ್ಪ ಅಲ್ಲಿಂದ ಒಂದು 2-3 ಲಕ್ಷ ಸಾಲ ತಗೊಂಡು ನಾವೊಂದು ಟ್ಯಾಕ್ಟ್ರಿ ತಗೊಂಡು ಈ ಥರ ಉದ್ದಿಮೆ ಮಾಡಲಿಕ್ಕೆ ಕೈ ಜೋಡಿಸ್ಬೋದು ಅಂತನೋ ಒಂದು ನಿಟ್ಟಲ್ಲಿ ನಾವು ಯೋಚನೆ ಮಾಡ್ತಾ ಇದ್ದೀವಿ ಸರ್. ಇದಕ್ಕೆ ಬ್ಯಾಂಕ್ನವರು ಕೂಡ ಕೃಷಿ ಇಲಾಖೆಗೆ ಹೋಗಿ ಕೇಳ್ಕೊಂಡಾಗ ಅವರು ಕೂಡ ನಾವು ಯಾವುದು ಇದಕ್ಕೆ ಇಷ್ಟು ಸಬ್ಸಿಡಿ ಬರುತ್ತೆ, ಇದಕ್ಕೆ ಇಷ್ಟು ನೀವು ಕಾಂಟ್ರಿಬ್ಯೂಷನ್ ಕಟ್ಟಬೇಕು, ಇಷ್ಟು ವರ್ಷದಲ್ಲಿ ನೀವು ಇಷ್ಟು ಕಂತು ಬರುತ್ತೆ, ಇಷ್ಟು ವರ್ಷದಲ್ಲಿ ನೀವು ಮರುಪಾವತಿನ ಮಾಡಬೇಕು, ಈ ರೀತಿಯಾದ ಸಜೆಷನ್ನ ನಮಗೆ ಇಲಾಖೆಯಲ್ಲಿ ಸಿಗುತ್ತೆ ಸರ್. ನಾವು ಆ ಒಂದು ಇಲಾಖೆ ಮಾರ್ಗದರ್ಶನದ ಮುಖಾಂತರ ನಾವು ಏನೆಲ್ಲ ಮಾಡ್ಬೋದು, ಯಾವುದನ್ನು ತಗೊಂಡ್ರೆ ನಮಗೆ ಯೂಸ್ ಆಗುತ್ತೆ, ಇದರಿಂದ ನಾವು ಮತ್ತೆ ರಿಟರ್ನ್ ಸಾಲ ತಗೊಳೋದು ಒಂದಲ್ಲ, ಈ ಸಾಲ ತಗೊಂಡ್ಮೇಲೆ ನಾವು ಎಷ್ಟು ಮಟ್ಟಿಗೆ ನಾವು ಜನರಿಗೆ ಕೆಲಸ ಮಾಡಿಕೊಟ್ಟು ಅದ್ರದ ಬರೋ ಅಂಥ ಲಾಭದಲ್ಲಿ ನಾವು ಸಾಲ ಮರುಪಾವತಿ ಮಾಡ್ತೀವಿ ಅನ್ನೋದು ಕೂಡ ಬಹಳ ಮುಖ್ಯ ಆಗಿರುತ್ತೆ. ಹಾಗಾಗಿ ನಾವು ಆಸಕ್ತಿ ಮೇರೆಗೆ ನಾವು ಚಟುವಟಿಕೆ ಕೆಲಸಗಳನ್ನ ಆಯ್ಕೆ ಮಾಡ್ಕೊಳ್ಳೋಂಥದ್ದು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಹೊಸದುರ್ಗ ತಾಲೂಕನ್ನ ಸಿರಿಧಾನ್ಯಗಳ ಕಣಜ ಅಂತ ಹೇಳ್ತಾರೆ. ಅಂದರೆ ಎಲ್ಲ ರೀತಿಯ ಸಿರಿಧಾನ್ಯಗಳು ಅತಿ ಹೆಚ್ಚಾಗಿ ಬೆಳೆಯೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೊಸದುರ್ಗ ತಾಲೂಕಿನಲ್ಲಿ ಅತಿ ಹೆಚ್ಚು ಸಿರಿಧಾನ್ಯಗಳನ್ನು ಬೆಳೀತಾರೆ. ಕಳೆದ ಕಾರ್ಯಕ್ರಮದಲ್ಲಿ ಹೇಳಿದ್ರೆ ಸಿರಿಧಾನ್ಯಗಳಿಂದ ಸಾಕಷ್ಟು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾವು ತಯಾರು ಮಾಡಿ ಮಾರಾಟ ಮಾಡ್ತೀವಿ ಅಂತೇಳಿ. ಈ ಒಂದು ಸಿರಿಧಾನ್ಯಗಳಿಂದ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಲಿಕ್ಕೆ ಸಾಕಷ್ಟು ಅವಕಾಶ ಇದೆ, ಈಗ ಸಾಕಷ್ಟು ಬೇಡಿಕೆನೂ ಇದೆ. ಅಂದರೆ ಈಗೆಲ್ಲ ಜನರಲ್ಲಿ ಸ್ವಲ್ಪ ಆರೋಗ್ಯದ ಬಗ್ಗೆ ಕಾಳಜಿ ಬಂದಿದೆ, ಸಿರಿಧಾನ್ಯಗಳನ್ನು ಬಳಸಬೇಕು, ಸಿರಿಧಾನ್ಯಗಳನ್ನು ಮಾಡಿದಂಥ ಉತ್ಪನ್ನಗಳನ್ನು ನಾವು ನಮ್ಮ ಆಹಾರದಲ್ಲಿ ಅಳವಡಿಸ್ಕೊಳ್ಬೇಕು ಅನ್ನೋದು ಈಗ ಎಲ್ಲ ಜನಗಳಲ್ಲಿ ಆ ಒಂದು ಅರಿವು ಮೂಡ್ತಾ ಇದೆ. ಈ ಸಿರಿಧಾನ್ಯಗಳಿಂದ ನೀವು ಅಂದರೆ ನಿಮ್ಮ ಸಂಘದಿಂದ ಏನಾದರೂ ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಮಾಡಲಿಕ್ಕೆ ನಂತರ ಅದನ್ನು ಮಾರಾಟ ಮಾಡಲಿಕ್ಕೆ ಯೋಜನೆ ಏನಾದರೂ ಇದೆಯೇ? ಖಂಡಿತ ಸರ್, ನೀವು ಹೇಳ್ತಾ ಇರೋದು ನಮಗೆ ಇದು ಬಹಳ ಸಂತೋಷವಾಗಿರುವಂತ ವಿಷಯ. ಹೌದು ಸರ್, ಈಗ ಸಿರಿಧಾನ್ಯನ ನಾವು ಏನ್ ಮಾಡ್ತಾ ಇದೀವಿ ಸರ್ ಅಂತಂದ್ರೆ, ನಮ್ಮ ಇಂಟ್ರೆಸ್ಟ್ ಇರೋರು, ನಾವು ಇದನ್ನ ಗುಂಪಿಂದ ಮಾಡ್ತಾ ಇಲ್ಲ, ನಾವು ಇಂಟ್ರೆಸ್ಟ್ ಇರೋದು ಒಂದು ಮೂರ್ನಾಲ್ಕು ಜನ ನಾವು ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಮೊದಲು ಸಿರಿಧಾನ್ಯವನ್ನ ನಾವು ಕಲೆಕ್ಟ್ ಮಾಡಿಕೊಂಡು ಅದನ್ನ ಮೌಲ್ಯವರ್ಧನೆ ಮಾಡಿ ನಾವೀಗ ಒಂದು ಸಾವಕ್ಕಿ ಮಾಡಬೇಕು ಅಂತಂದ್ರೆ ಸರ್, ಅದನ್ನ ನಾವು ಒಲೆಯಲ್ಲಿ ಕೂಸಿ ಅದನ್ನ ಬೇಯಿಸಿ ಒಣಗಿಸಿ ಅದನ್ನ ನಾವು ಮಿಷನ್ಗೆ ಹಾಕ್ಸಿ ಆಮೇಲೆ ಅದನ್ನ ಕ್ಲೀನಿಂಗ್ ಮಾಡಿ ಪ್ಯಾಕೆಟ್ ಮಾಡಿ ನಾವು ಹೊಸದುರ್ಗದಲ್ಲಿರ್ಬೋದು ಅಥವಾ ಅಕ್ಕಪಕ್ಕದಲ್ಲಿರ್ಬೋದು ಅಥವಾ ಬೇರೆ ಇಲ್ಲಿ ನಮಗೆ ರಿಲೇಷನ್ ಗೊತ್ತಿರೋ ಅಂಥವ್ರಿಗೆ ನಾವು ಇಲ್ಲಿಂದನೇ ಕೂಡ ಅವರಿಗೆ ಪ್ಯಾಕೆಟ್ ಮಾಡಿ ಕಳಿಸ್ಕೊಡ್ತೀವಿ. ಒಂದು ಕೆ ಜಿಗೆ 150-180 ರೂಪಾಯಿನವರೆಗೂ ನಾವು ಬೆಲೆನ ಇಟ್ಬಿಟ್ಟು ಅವ್ರು ಹೇಳ್ತಾರೆ ನಮಗೆ ಕೊರಿಯರ್ ಮಾಡಿರಿ ಅಥವಾ ಕಳಿಸ್ಕೊಡ್ರಿ ಅಂತ ಈ ಥರ ಹೇಳ್ತಾರೆ. ಅಂಥವ್ರಿಗೆ ಕೂಡ ನಾವು ಸುಮಾರು ಒಂದು 50 ಕೆಜಿ ಅವ್ರು ಎಷ್ಟು ಕೇಳ್ತಾರೆ ಅಷ್ಟನ್ನ ಆ ಥರದ್ದು ಒಂದು ಮಾಡ್ತಾ ಇದ್ದೀವಿ. ಇದ್ರೊಟ್ಟಿಗೆ ನಾವು ಈಗ ಪ್ಲಾನ್ ಮಾಡಿದ್ವಿ, ನಾವೊಂದು ಇದರಿಂದ ಸಿರಿಧಾನ್ಯದಿಂದನೇ ನಿಪ್ಪಟ್ಟು ಮಾಡೋ ಅಂಥದ್ದು, ಚಕ್ಲಿ ಮಾಡೋದು, ಕೋಡ್ಬಳೆ ಮಾಡೋದು, ಆಮೇಲೆ ಚಿಕ್ಕ ಉಂಡೆಗಳನ್ನ ಮಾಡೋ ಅಂಥದ್ದು, ಆಮೇಲೆ ಇದನ್ನ ಏನು ಸರ್ ಇದು ಅದನ್ನು ಪೌಡ್ರ್ ಮಾಡಿ ನಾವು ಬಾದಾಮಿ ಹಲ್ವಾ ಥರ ಮಾಡೋ ಅಂಥದ್ದು ಕೂಡ ನಮಗೆ ಮೊನ್ನೆ ಒಬ್ರು ಬಂದು ತಿಳಿಸ್ಕೊಟ್ಟಿದ್ದಾರೆ. ಹಾಗಾಗಿ ನಾವು ಇದನ್ನು ಇದೆಲ್ಲದನ್ನು ನಾವು ನಾವೇ ಕೂತು ನಮ್ಮ ಮನೆಯಿಂದನೇ ಅದೆಲ್ಲ ಬಿಸಿ ಮಾಡಿ ಹುರಿದ್ಬಿಟ್ಟು ಮಿಷನ್ಗೆ ಹಾಕಿಸ್ಕೊಂಡು ನಾವೇ ಅದನ್ನು ತಯಾರು ಮಾಡಿ ಪ್ಯಾಕೆಟ್ ಮಾಡಿ ನಾವು ಇವಾಗ ಬೇರೆ ಬೇರೆ ಕೃಷಿ ಇಲಾಖೆಯಿಂದ ಇರ್ಬೋದು, ಬೇರೆ ಯಾವುದೋ ಮಹಿಳಾ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳಿರ್ಬೋದು ಇಂಥ ಕಡೆ ನಾವು ಅದೊಂದು ಪ್ರಚಾರನೂ ಕೂಡ ಮಾಡ್ತಾ ಇದ್ದೀವಿ. ಆಮೇಲೆ ಇದೇ ಥರ ಪ್ರಚಾರ ಮಾಡ್ತಾ ಏನು ಮಾಡಬೇಕು, ನಾವು ಕೂಡ ಹೊಸದುರ್ಗದಲ್ಲಿ ಒಂದು ಸ್ಟಾಲ್ ಥರನೋ ಅಥವಾ ನಾವು ಈಗ ಬೇಡಿಕೆನೂ ಕೂಡ ಒಂದು ಇಟ್ಟಿದ್ದೀವಿ ಸರ್, ನಮಗೆ ನಮ್ಮ ಮಹಿಳೆಯವರು ಮಾಡಿದಂಥ ಪ್ರಾಡಕ್ಟ್ ಮಾಡಿದಂಥ ಮಾರುಕಟ್ಟೆ ವ್ಯವಸ್ಥೆ ಮಾಡಿಕೊಡ್ಲಿಕ್ಕೆ ಒಂದು ಮಳಿಗೆ ಏನಾದರೂ ನಮಗೆ ಒಂದು ವ್ಯವಸ್ಥೆ ಮಾಡಿಕೊಟ್ರೆ ನಾವು ಇಂಥ ಒಂದು ಪ್ರಾಡಕ್ಟನ್ನು ಮಾರಾಟ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ನಮ್ಮದೇ ಆದ ಒಂದು ಸ್ಥಳ ಅಂತನ್ನೋದು ಒಂದು ಕೂಡ ನಾವು ನಿಗದಿ ಮಾಡಿಕೊಡಿ ಅಂತ ನಾವು ಬೇಡಿಕೆಯನ್ನು ನಾವು ಸರ್ಕಾರಕ್ಕೆ ಮನವಿಯನ್ನು ಮಾಡಿದ್ವಿ. ಹಾಗಾಗಿ ಈ ಥರ ನಾವು ಸಿರಿಧಾನ್ಯದಿಂದ ಸಾಕಷ್ಟು ಪ್ರಾಡಕ್ಟ್ನ ಮಾಡ್ತಾ ಇದ್ದೀವಿ ಸರ್, ಇದನ್ನು ಬೇರೆಯವರಿಗೆ ಕೂಡ ನಾವು ರುಚಿಗೂ ಕೂಡ ಮಾಡಿ ಫ್ರೀಯಾಗಿ ಕೊಟ್ಟಿದ್ದೀವಿ, ದುಡ್ಡು ನಿರೀಕ್ಷೆ ಮಾಡಿಲ್ಲ. ಇವತ್ತು ನಾವು ಮಾಡಿಕೊಟ್ಟಿದ್ದು ಇದ್ರ ರುಚಿ ಟೇಸ್ಟ್ ಗೊತ್ತಾದರೆ ಆಮೇಲೆ ನಮಗೆ ಬೇಡಿಕೆ ಸಿಗುತ್ತೆ ಅಂತ ನಾವು ಈಗ ಏನು ಮಾಡ್ತಾ ಇದ್ದೀವಿ, ಫ್ರೀಯಾಗಿ ನಾವು ಮಾಡಿ ಅವರಿಗೆ ಟೇಸ್ಟನ್ನು ಕೊಡ್ತಾ ಇದ್ದೀವಿ ಸರ್. ಈ ಒಂದು ಪ್ರೊಸೆಸ್ಸಲ್ಲಿ ನಾವು ಒಂದು ಸಿರಿಧಾನ್ಯದ ಕೆಲಸನ ಮಾಡ್ತಾ ಇದ್ದೀವಿ. ಆಮೇಲೆ ನಾವು ಈಗ ಸ್ವಲ್ಪ ಬೇರೆ ಬೇರೆ ಕಡೆ ಎಲ್ಲ ನಾವು ಮಾಹಿತಿನೂ ಕೂಡ ಕೊಟ್ಟಿದ್ದೀವಿ. ಯಾಕೆ ಅಂತಂದರೆ ಇವಾಗ ಶಾಲೆಗಳಲ್ಲಿ ಎಲ್ಲ ಏನು ಮಾಡ್ತಾ ಇದ್ದಾರೆ, ಇವಾಗ ಪ್ರತಿದಿನ ಊಟ ಕೊಡ್ತಾ ಇದ್ದಾರೆ, ಅದರಲ್ಲಿ ಒಂದು ಅಟ್ಲೀಸ್ಟ್ ಒಂದು ವಾರದಲ್ಲಿ ಒಂದಿನ ಅಥವಾ 2 ದಿನನಾದ್ರೂ ನಮ್ಮ ಸಿರಿಧಾನ್ಯದ ಊಟನ ಕೊಟ್ಟರೆ ಅವು ಮಕ್ಕಳಿಗೂ ಕೂಡ ಒಂದು ಒಳ್ಳೆಯ ಪೌಷ್ಟಿಕ ಆಹಾರ ಆಗುತ್ತೆ. ಅದರೊಟ್ಟಿಗೆ ಅವರು ಇವಾಗಿನಿಂದನೇ, ಏಕೆಂದರೆ ಮಕ್ಕಳಿಗೆ ಸಿರಿಧಾನ್ಯದ್ದು ಟೇಸ್ಟ್ ಗೊತ್ತಿಲ್ಲ, ಅದಕ್ಕೆ ಈಗಲಿಂದನೇ ಶಾಲೆಯಲ್ಲಾದರೆ ಅವರಿಗೇನೋ ಮಾಸ್ಟ್ರು ತಿನ್ನಲಿಲ್ಲ ಅಂದರೆ ಬೈತಾರೆ, ಟೀಚರ್ ಬೈತಾರೆ ಅಂತನೋ ಒಂದು ಇದರಿಂದ ಇಲ್ಲಿಂದ ಅಭ್ಯಾಸ ಮಾಡ್ಕೊತ ಹೋದರೆ ಮುಂದೆ ಬರೋ ಅಂಥ ಒಂದು ಕಾಯಿಲೆಗಳನ್ನೂ ಕೂಡ ನಾವು ತಡೆಗಟ್ಟಲಿಕ್ಕೆ ಒಂದು ಭಾಳ ಪೂರಕವಾಗುತ್ತೆ ಅಂತ ಈ ಒಂದು ನಿಟ್ಟಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೀವಿ ಸರ್. ಈಗ ನೀವು ಬೇರೆ ಬೇರೆ ಒಂದು ಪದಾರ್ಥಗಳನ್ನು ಮಾಡ್ತೀವಿ ಸಿರಿಧಾನ್ಯಗಳನ್ನು ಅಂತ ಹೇಳಿದರೆ, ಯಾವುದೇ ಒಂದು ಆಹಾರ ಉತ್ಪನ್ನ ಇರ್ಬೋದು ಈ ರೀತಿ ಮಾರಾಟ ಮಾಡಲಿಕ್ಕೆ ಒಂದು ಸಂಸ್ಥೆನೇ ಇದೆ ಅಂದರೆ ಅದನ್ನು ಒಂದು ದೃಢೀಕರಣ ಮಾಡಲಿಕ್ಕೆ ಇದನ್ನು ಬಳಸ್ಬೋದು, ಇದನ್ನು ನಾವು ಮಾರಾಟ ಮಾಡಲಿಕ್ಕೆ ಅವಕಾಶ ಇದೆ, ಇದು ಒಳ್ಳೆಯ ಆರೋಗ್ಯಯುತ ಆಹಾರ ಅಂತೇಳಿ ಒಂದು ಸರ್ಟಿಫೈ ಮಾಡೋಂಥ ಸಂಸ್ಥೆ ಇದೆ, ಅದರಿಂದ ನೀವು ನಿಮಗೆ ಮಾನ್ಯತೆ ಪಡಿಬೇಕಾಗುತ್ತೆ. ಅದ್ರ ಬಗ್ಗೆ ಏನಾದರೂ ನಿಮಗೆ ಗೊತ್ತಿದೆಯಾ? ಸರ್, ನಮಗೆ ಇದ್ರ ಬಗ್ಗೆ ಗೊತ್ತಿರಲಿಲ್ಲ ಸರ್. ಮೊನ್ನೆ ನಮಗೆ ಚಿತ್ರದುರ್ಗದಿಂದ DDM ಆದ ಕವಿತಾ ಮೇಡಮ್ ಅವರು ನಮ್ಮ ಹಳ್ಳಿಗೆ ಬಂದಿದ್ರು ಸರ್. ಅವಾಗ ಹಳ್ಳಿಗೆ ಬಂದಾಗ ನಾವು ಈ ವಿಷಯನ ಮೇಡಮ್ ನಾವು ಇದೆಲ್ಲ ಮಾಡ್ತೀವಿ, ಇದು ನಾವು ಮಾಡಿದ್ದನ್ನು ಮಾರಾಟ ಯಾವ ಥರ ಮಾಡೋದು ಅಂತ ಹೇಳಿದ್ದಕ್ಕೆ ಅವರು ಕೂಡ ಇಲಾಖೆಗಳೊಟ್ಟಿಗೆ ನಾನು ಮಾತಾಡ್ತೀನಿ, ಇದನ್ನು ಹೌದು ನಾವು ನಮ್ಮ ಮಾಡಿರೋವಂಥ ಎಷ್ಟರ ಮಟ್ಟಿಗಿದೆ, ಇದ್ರ ಗುಣಮಟ್ಟ ಯಾವ ಥರ ಇದೆ, ಇದು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಇದನ್ನು ಉಪಯೋಗಿಸ್ಬೇಕೋ ಉಪಯೋಗಿಸ್ಬಾರ್ದ ಅಂತ ಇದನ್ನು ಒಂದು ಪರೀಕ್ಷೆಯನ್ನು ಮಾಡಬೇಕಾಗುತ್ತೆ. ಹಾಗಾಗಿ ನೀವು ಮಾಡಿರೋ ಅಂಥ ಪ್ರಾಡಕ್ಟನ್ನೆಲ್ಲ ಕೊಡಿ, ನೀವು ಮಾಡಿಕೊಡಿ ಅಂತ ಹೇಳಿ ನಮ್ಮ ಹತ್ರ ಅದನ್ನೆಲ್ಲ ಅವರು ತಗೊಂಡೋಗಿದ್ದಾರೆ. ಅವರು ಅದನ್ನ ಬಗ್ಗೆ ಸರ್ಟಿಫೈ ಮಾಡಿಸಿ ನಾವು ಕಳಿಸ್ಕೊಡ್ತೀವಿ ಅಂತ ಹೇಳಿ ಈಗ ಅದನ್ನು ತಗೊಂಡೋಗಿ ನಮಗೆ ನಾವು ಮಾಡಿದಂಥ ಒಂದು ಪ್ರಾಡಕ್ಟು ಉತ್ತಮ ರೀತಿಯಲ್ಲಿ ಉತ್ತಮ ಗುಣಮಟ್ಟದಲ್ಲಿ ಇದೆ ಅಂತನೋ ಒಂದು ಮಾಹಿತಿಯನ್ನು ನೀಡಿ ನಮಗೆ ಅದನ್ನು ನೋಂದವಣಿನೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ, ಅಪ್ರೂವಲ್ಲೂ ಕೂಡ ಕೊಟ್ಟಿದ್ದಾರೆ. ನಾವು ಮುಂದಿನ ದಿನದಲ್ಲಿ ಅದನ್ನು ಮಾಡಬೇಕಂತ ಪ್ಲಾನ್ ಮಾಡಿದ್ದೀವಿ ಸರ್. ನಿಮ್ಮ ಒಂದು ಮಾರುಕಟ್ಟೆ ಹೊಸದುರ್ಗ ಮತ್ತು ನಿಮ್ಮ ಸುತ್ತಮುತ್ತಲ ಒಂದು ಹಳ್ಳಿಗಳಿಗಿರ್ಬೋದು ಅಥವಾ ನಿಮಗೆ ಪರಿಚಯಸ್ಥರಿಗೆ ಇರ್ಬೋದು, ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡಲಿಕ್ಕೆ ನಿಮಗೆ ಅವಕಾಶ ಇದೆ ಅಂತ ಹೇಳ್ಬೋದು? ಹೌದು ಸರ್, ಅವಕಾಶ ನಾವು ಈಗ ತಾನೇ ನಾವಿನ್ನು ಏನು ಮೊಳಕೆ ಹೊಡಿ ಅಂತ ಒಂದು ಬೆಳೆ ಯಾತರೋ ಅದೇ ರೀತಿಯಾಗಿ ನಾವು ಇವಾಗ ಕಲ್ತಿದ್ದೀವಿ, ನಾವು ಮಾಡೋದನ್ನ ಮಾಡಲಿಕ್ಕೆ ಮುಂದಾಗಿದ್ದೀವಿ. ಇನ್ನು ಮುಂದಿನ ದಿನದಲ್ಲಿ ಮಾಡ್ತಾ ಮಾಡ್ತಾ ಫಸ್ಟು ಅಕ್ಕಪಕ್ಕದವ್ರನ್ನ ಮನ ಗೆಲ್ಲಬೇಕು. ನಾವು ಏನು ಮಾಡಬೇಕಾದ್ರೂ ಫಸ್ಟು ನಮ್ಮ ರುಚಿ ಅಕ್ಕಪಕ್ಕದವ್ರಿಗೆ ಗೊತ್ತಾದರೆ ಇಡೀ ಹಳ್ಳಿಗೆ ಗೊತ್ತಾಗೋದು, ಆಮೇಲೆ ಹಳ್ಳಿಯಿಂದ ಪಟ್ಟಣಕ್ಕೆ ಗೊತ್ತಾಗುತ್ತೆ, ಪಟ್ಟಣದಿಂದ ಎಲ್ಲರಿಗೂ ಕೂಡ ಬೇಡಿಕೆ ಹೆಚ್ಚಾಗಿ ಆಗ ನಮಗೆ ನಾವು ಮಾಡಿದ್ದಕ್ಕೂ ಸಾರ್ಥಕ ಆಗುತ್ತೆ ಅಂತ ಅನ್ನೋದು. ಆಗ ನಾವು ಈಗ ಸಣ್ಣ ಮಟ್ಟದಲ್ಲಿ ಮಾಡ್ತಾ ಇದ್ದೀವಿ, ಇದು ಮುಂದಿನ ಬರ್ತಾ ಬರ್ತಾ ಬರ್ತಾ ಚೆನ್ನಾಗಿ ನಮ್ಮ ಒಂದು ಒಳ್ಳೆಯ ರೀತಿ ಪ್ರಚಾರ ಆಗಲಿಕ್ಕೆ ಅವಕಾಶನ ಎಲ್ಲರೂ ಮಾಡಿಕೊಟ್ಟು ನಾವು ಕೂಡ ಪ್ರಚಾರ ಆದ್ವಿ ಅಂತಂದ ಸಂದರ್ಭದಲ್ಲಿ ನಾವು ಕೂಡ ಇನ್ನೂ ಹೆಚ್ಚು ಹೆಚ್ಚಿನದನ್ನ ಜನನ ಈ ಒಂದು ಕೆಲಸಕ್ಕೆ ತೊಡಗಿಸ್ಕೊಂಡು ಅವರಿಗೂ ಒಂದು ಉದ್ಯೋಗನೂ ಕೂಡ ಕೊಟ್ಟಾಗೆ ಆಗುತ್ತೆ. ಆಮೇಲೆ ಎಲ್ರಿಗೂ ಕೂಡ ನಾವು ಆಹಾರನ ಪೂರೈಸಿದಂಗೂ ಆಗುತ್ತೆ, ಅವರಿಗೆ ಒಂದು ಒಳ್ಳೆಯ ಒಂದು ಉತ್ತಮವಾದ ಗುಣಮಟ್ಟದ ಆರೋಗ್ಯವಂತರಾಗಿರ್ಲಿಕ್ಕೂ ಕೂಡ ಆಗುತ್ತೆ ಅನ್ನೋ ಒಂದು ನಿಟ್ಟಲ್ಲಿ ನಾವು ಸಿರಿಧಾನ್ಯದನ್ನೇ ನಾವು ಆಯ್ಕೆ ಮಾಡಿಕೊಂಡಿರೋದು ನಮಗೆ ಇದು ಬಹಳ ಇಷ್ಟ ಆಗಿದೆ. ಆಮೇಲೆ ಹೆಚ್ಚಾಗಿ ನಮಗಿದು ಸಿಗುತ್ತೆ, ಇದೊಂದು ಮೆಟೀರಿಯಲ್ ತಗೋಬೇಕು, ಬೇರೆದು ಯಾವುದಾದ್ರು ಏನಾರು ಮಾಡ್ತೀವಿ ಅಂದರೆ ಬೆಂಗಳೂರಿಗೋ ಬೇರೆ ಕಡೆ ಎಲ್ಲೋ ಇರೋ ಕಡೆಗೆ ನಾವು ಹೋಗಿ ತೊಗೊಂಡು ಬಂದು ಟ್ರಾನ್ಸ್ಪೋರ್ಟೇಷನ್ ಇಂಥದ್ದೆಲ್ಲ ಆಗುತ್ತೆ. ಇದು ಆ ಥರ ಏನಿಲ್ಲ, ಇದು ನಮ್ಮ ಲೋಕಲಲ್ಲೇ ನಮ್ಮ ಊರಲ್ಲೇ ನಮ್ಮ ಹೊಲದಲ್ಲಿ ಬೆಳೀತಾರೆ, ನಮ್ಮ ಹೊಲದಲ್ಲಿ ಬೆಳೀಲಿಲ್ಲ ಅಂದರೆ ಇನ್ನೊಬ್ರು ನಮ್ಮೂರಲ್ಲೇ ಯಾರು ಬೇರೆಯವ್ರು ಬೆಳೆದಿರ್ತಾರೆ, ಅಂಥ ಬೆಳೆನ ನಾವು ತಗೊಳೋಕ್ಕೆ ಇದು ಹತ್ರದಲ್ಲೇ ಖರೀದಿ ಮಾಡ್ಕೊಳೋಕ್ಕೆ ಎಲ್ಲ ನಮಗೆ ಅನುಕೂಲ ಆಗುತ್ತೆ. ಈಗ ಒಂದೇ ಸರಿ ದುಡ್ಡು ಕೊಡಬೇಕು ಅಂತಲೂ ಏನಿಲ್ಲ, ಈ ವಾರ ಇಷ್ಟು ಕೊಡ್ತೀವಿ ಮುಂದಿನ ವಾರ ಇಷ್ಟು ಕೊಡ್ತೀವಿ ಅಂತ ಅವ್ರ ಹತ್ರನೂ ಕೂಡ ನಾವು ಕೇಳ್ಕೊಂಬಿಟ್ಟು ಒಂದೆರಡು ಮೂರು ತಿಂಗಳು ಟೈಮ್ ತಗೊಂಡು ನಾವು ಕೊಂಡ್ಕೊಳ್ಳಿಕ್ಕೂ ಕೂಡ ಅವಕಾಶ ಸಿಗುತ್ತೆ. ಹಾಗಾಗಿ ನಾವು ಸಿರಿಧಾನ್ಯನೇ ನಮ್ಮ ಊರು, ಏನು ನಮ್ಮ ಹೊಸದುರ್ಗ ತಾಲೂಕಿನ ಸಿರಿಧಾನ್ಯದ ತವರೂರು ಅಂತ ಏನು ನಮಗೆ ಗುರುತಿಸಿದರೋ ಹಾಗಾಗಿ ನಾವು ಅದನ್ನ ಹೆಸರು ಉಳಿಸ್ಬೇಕು ಅಂತ ನಾವು ಸಿರಿಧಾನ್ಯನೇ ಆಯ್ಕೆ ಮಾಡ್ಕೊಂಡಿದ್ದೀವಿ ಸರ್. ಈಗ ತಾವು ಹೇಳಿದ್ರೆ ರೈತ ಮಹಿಳೆಯರು ಹೊಲದಲ್ಲಿ ಕೆಲಸ ಮಾಡ್ತಿರ್ತಾರೆ, ಆಮೇಲೆ ನಂತರ ಸ್ವಲ್ಪ ದಿನ ಫ್ರೀ ಆದಾಗ ಅಂತ ಸಮಯನ ನಾವೀಗ ಇಂಥ ಒಂದು ಚಟುವಟಿಕೆಗಳಿಗೆ ನಾವು ಬಳಸ್ಕೊಂತೀವಿ, ನಾವು ಅದರಲ್ಲಿ ಕಾರ್ಯಮಗ್ನರಾಗ್ತೀವಿ ಅಂತಂತೇಳಿ. ಅದೇ ರೀತಿ ಸಾಕಷ್ಟು ಮಹಿಳೆಯರು ನಗರ ಪ್ರದೇಶಗಳಲ್ಲಿರ್ತಾರೆ ಮತ್ತು ಹಳ್ಳಿಯಲ್ಲೂ ಸಾಕಷ್ಟು ಜನ ಇರ್ತಾರೆ, ಅಂಥ ಒಂದು ಮಹಿಳೆಯರಿಗೆ ಏನೋ ಒಂದು ಕಿವಿಮಾತು ಹೇಳಕ್ಕೆ ಇಷ್ಟಪಡ್ತಾರೆ ಸರ್? ಅವರಿಗೆ ನಗರದಲ್ಲಿ ಇರೋವಂಥವ್ರಿಗೆ ಸಾಕಷ್ಟು ಈಗಾಗಲೇ ಕೆಲವರು ಈಗ ಜೀವನ ಸಾಗಿಸ್ಬೇಕು ಅಂತ ಇರೋವಂಥ ಮಹಿಳೆಯವರು ಈಗಾಗಲೇ ಅವರು ತೀರ್ಮಾನ ತಗೊಂಡೇ ಇರ್ತಾರೆ. ಎಂಥ ಕೆಲಸ ಆದ್ರೂ ಪರವಾಗಿಲ್ಲ, ರಸ್ತೆ ಬದಿಯಲ್ಲಿ ತರಕಾರಿ ಸೊಪ್ಪಿರ್ಬೋದು, ಬಳೆ ವ್ಯಾಪಾರ ಇರ್ಬೋದು, ಹೂವು ವ್ಯಾಪಾರ ಇರ್ಬೋದು, ಇನ್ನೊಂದು ಎಂತೆಂಥದ್ದಾದ್ರೂ ಮಾಡಬೇಕು ಅಂತ ಅವರು ತೀರ್ಮಾನ ತಗೊಂಡು ಅವರು ಅದನ್ನ ಜೀವನನ ಮಾಡ್ತಾನೆ ಇರ್ತಾರೆ. ಇನ್ನೂ ಕೂಡ ಉತ್ತಮವಾಗಿರುವಂಥ ಕುಟುಂಬಗಳಿರ್ತವೆ, ಅಂಥ ಒಂದು ಕುಟುಂಬದಲ್ಲಿ ಅವ್ರನ್ನ ನಾವು ಏನು ಮಾಡಬೇಕಾಗುತ್ತೆ ಅಂದರೆ ಸ್ವಲ್ಪ ಅಲ್ಲಿ ನಾವು ಗುರುತಿಸುವಂಥದ್ದು ಕಷ್ಟ ಆಗುತ್ತೆ. ಈಗ ಒಂದು ಮಹಿಳಾ ಸ್ವಸಹಾಯ ಸಂಘದ ಥರ ಹೇಳಿ ಮಾಡ್ಕೊಂಡು ಹೋಗೋಕ್ಕೆ ಕಷ್ಟ ಆಗುತ್ತೆ. ಅವಾಗ ಅಲ್ಲಿ ಯಾರು ಆಸಕ್ತಿ ಇರೋವಂಥ ಮಹಿಳೆಯವರು ಅವರು ಒಬ್ಬರು ಇಬ್ಬರು ಅಥವಾ ಓನಾಗಿ ಅವ್ರಿಗೆ ಮಾಡಲಿಕ್ಕೆ ಈ ಥರವಾಗಿ ಮಾಡ್ಕೊಂಡು ಹೋದರೆ ಅವ್ರಿಗೂ ಕೂಡ ಒಳ್ಳೆಯ ಆದಾಯ ಬರೋವಂಥ ಚಟುವಟಿಕೆಗಳನ್ನ ಮಾಡಿದಂತೆ ಆಗುತ್ತೆ. ಹಾಗಾಗಿ ಪಟ್ಟಣದಲ್ಲೂ ಕೂಡ ಈಗ ಇತ್ತೀಚಿನಲ್ಲಿ ಜಾಸ್ತಿ ಕೂಡ ಅಲ್ಲಿ ಅವರು ಒಂದು ಸಮುದಾಯ ಸಂಘಟನೆಗಳೊಟ್ಟಿಗೆ ಬೆರೀತಾ ಇದ್ದಾರೆ, ಅವರು ಕೂಡ ಮುಂದಾಗಿದ್ದಾರೆ. ನಾವು ಕೂಡ ಹಳ್ಳಿ ಮಟ್ಟದವ್ರಿಗಿನ್ನೇನು ಕಡಿಮೆ ಅಲ್ಲ, ನಾವು ಕೂಡ ಈ ಒಂದು ಎಲ್ಲದನ್ನು ಕೂಡ ಯಾಕೆಂದರೆ ನಮಗೆ ಪಟ್ಟಣದಲ್ಲಿ ಎನಿ ಟೈಮ್ ಕರೆಂಟ್ ಇರುತ್ತೆ ಅಥವಾ ಇವಾಗ ಬೇರೆ ಇನ್ನೂ ಏನಾದರೂ ಆಲ್ಟ್ರೇಷನ್ ಬೇರೆ ಸೋಲಾರ್ ಇದೆ ಅಥವಾ ಯು ಪಿ ಎಸ್ ಇದೆ ಈ ಥರದ್ದೆಲ್ಲ ಏನೆಲ್ಲ ಇರೋದ್ರಿಂದ ಒಂದು ದೊಡ್ಡ ದೊಡ್ಡ ಮಿಷಿನ್ಗಳು ಹಾಕ್ಬೋದು, ದೊಡ್ಡ ದೊಡ್ಡ ಗಾಣಗಳನ್ನ ಹಾಕ್ಬೋದು, ಈ ಥರದ್ದೆಲ್ಲ ಎಲ್ಲದೂ ಕೂಡ ಯಾಕೆಂದರೆ ಅಲ್ಲಿ ಬಂದು ಹೋಗ್ಲಿ ತಗೊಂಡೋಗ್ಲಿಕ್ಕೆ ಜನರಿಗೆ ಒಂದು ಬಹಳ ನಿಯರ್ ಆಗಿರುತ್ತೆ, ಹತ್ತಿರ ಆಗುತ್ತೆ. ಈ ಥರದ್ವಾಗಿ ಪಟ್ಟಣದಲ್ಲೂ ಕೂಡ ಜಾಸ್ತಿ ಹೆಣ್ಮಕ್ಳು ಆಸಕ್ತಿ ವಹಿಸ್ತಾ ಇದ್ದಾರೆ, ಇಂಥದನ್ನು ಆಯ್ಕೆನೂ ಕೂಡ ಮಾಡ್ಕೊಳ್ತಾ ಇದ್ದಾರೆ ಸರ್. ಈಗ ನಮ್ಮ ಕಾರ್ಯಕ್ರಮ ಕೇಳ್ತಿರಂತ ಸಾಕಷ್ಟು ಮಹಿಳೆಯರು ಅದ್ರ ಜೊತೆಗೆ ಏನು ಹೇಳಿದ್ರಲ್ಲ ಸಿರಿಧಾನ್ಯಗಳನ್ನ ಕೆಲವೆಲ್ಲ ಉಪ ಉತ್ಪನ್ನಗಳನ್ನ ಮಾಡಿ ಮಾರಾಟ ಮಾಡ್ತೀವಿ, ಮೌಲ್ಯವರ್ಧನೆ ಮಾಡಿ ಅಂತೇಳಿ ಅಂಥವ್ರಿಗೆ ಬೇಡಿಕೆಯನ್ನು ಇರ್ಬೋದು ಅಂತ ಒಂದು ನಮ್ಮ ಕೇಳುಗರು ನಿಮ್ಮನ್ನ ಸಂಪರ್ಕ ಮಾಡ್ಬೇಕಂದ್ರೆ ನಿಮ್ಮ ಒಂದು ಮೊಬೈಲ್ ನಂಬರ್ ಹೇಳಿದ್ರೆ ಅವ್ರಿಗೆ ಇನ್ನೂ ಹೆಚ್ಚು ಅನುಕೂಲ ಆಗುತ್ತೆ ಅಂತ ಹೇಳ್ಬೋದು. ಖಂಡಿತ ಸರ್, ಕೊಡ್ತೀನಿ ನನ್ನ ಮೊಬೈಲ್ ನಂಬರ್ 9481419116. ಕೇಳಿದ್ರೆ ಸುಮಾ ಅವರ ನಂಬರ್ ಈ ರೀತಿ ಇದೆ 9481419116. ಈ ಒಂದು ಸಂಖ್ಯೆ ಕರೆ ಮಾಡಿ ನಿಮಗೆ ಏನಾದರೂ ಮಾಹಿತಿ ಇದ್ದರೆ ಅವರಿಂದ ಪಡಿಬೋದು ಅಂತ ಹೇಳೋಣ. ಒಳ್ಳೆಯದು ಸುಮಾ ಅವರು, ಇದುವರೆಗೂ ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಸಾಕಷ್ಟು ತಮ್ಮ ಅನುಭವಗಳನ್ನು ನಮ್ಮ ರೈತ ಮಹಿಳೆಯರೊಂದಿಗೆ ರೈತ ಬಾಂಧವರೊಂದಿಗೆ ಹಂಚಿಕೊಂಡ್ರೆ ಅದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ತೆ ಸರ್, ಧನ್ಯವಾದಗಳು. ಇದುವರೆಗೂ ಸ್ವಸಹಾಯ ಸಂಘದಿಂದ ಸಿರಿಧಾನ್ಯಗಳ ಮೌಲ್ಯವರ್ಧಿತ ಉತ್ಪನ್ನಗಳ ತಯಾರಿಕೆ ಕುರಿತು ಹೊಸದುರ್ಗ ತಾಲೂಕು ಆನಿವಾಳ ಗ್ರಾಮದ ರೈತ ಮಹಿಳೆ ಶ್ರೀಮತಿ ಪಿಎಂ ಸುಮಾ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಬಿಸಿದ್ದಣ್ಣ.

ಬಿಪಿ ಶುಗರ್ ನಂತಹ ಸಹ ಅಸ್ವಸ್ಥ ಕಾಯಿಲೆ ಇರುವವರು ಎರಡೂ ಸುತ್ತಿನ ಕೋವಿಡ್ ಲಸಿಕೆ ಪಡೆದಾಗ ಮಾತ್ರ ಕೋವಿಡ್ ಸೋಂಕಿನಿಂದ ಪಾರಾಗಬಹುದು. ಭಾರತವನ್ನು ಕೋವಿಡ್ ಮುಕ್ತ ಮಾಡಲು ಸಹಕರಿಸಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ರೈತರಿಗೆ ಸಲಹೆ. ರೈತ ಬಾಂಧವರೇ, ನಾವು ಇಡುವ ಬೆಳೆಗಳಿಂದ ಉತ್ತಮ ಇಳುವರಿ ಪಡೆಯಲು ಅಗತ್ಯ ಪ್ರಧಾನ ಪೋಷಕಾಂಶಗಳಾದ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂಗಳ ಲಭ್ಯತೆಯು ಆಧಾರವಾಗಿರುತ್ತೆ. ಸಾವಯವ ಗೊಬ್ಬರಗಳನ್ನು ಒದಗಿಸುವುದು ಕಡಿಮೆಯಾದ ಸಂದರ್ಭದಲ್ಲಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷಿಯಂನ ಕೊರತೆಯು ಬೆಳೆಯ ಬೆಳವಣಿಗೆ ಹಂತದಲ್ಲಿ ಕಂಡುಬರುತ್ತೆ. ಬೆಳೆಗಾಗಿ ನಾವು ರಸಗೊಬ್ಬರ ರೂಪದಲ್ಲಿ ಮಣ್ಣಿಗೆ ಒದಗಿಸುವ ಸಾರಜನಕ ಮತ್ತು ರಂಜಕದ ರಸಗೊಬ್ಬರಗಳ ಜೊತೆಗೆ ಪೊಟ್ಯಾಷಿಯನ್ನು ಒದಗಿಸುವುದು ಕಡಿಮೆಯಾಗುವುದರಿಂದ ಪೊಟ್ಯಾಷಿಯಂನ ಕೊರತೆಯು ಬೆಳೆಯಲ್ಲಿ ಕಂಡುಬರುತ್ತೆ. ನಾವು ಇಡುವ ಬೆಳೆಗೆ ಪೊಟ್ಯಾಷಿಯಂನ ಕೊರತೆಯು ಕಂಡುಬಂದಾಗ ಬೆಳೆಯಿಂದ ಬರಬೇಕಾದ ಇಳುವರಿಯು ಕಡಿಮೆಯಾಗುವುದಲ್ಲದೆ ಗುಣಮಟ್ಟದಲ್ಲಿಯೂ ನ್ಯೂನ್ಯತೆ ಕಂಡುಬರುತ್ತದೆ. ಇದರ ಕೊರತೆಯಿಂದ ನಾವು ಒದಗಿಸುವ ಸಾರಜನಕ ಮತ್ತು ರಂಜಕದ ಪೋಷಕಾಂಶಗಳು ಸಹ ಸರಿಯಾಗಿ ಬೆಳೆಗೆ ಲಭ್ಯವಾಗುವುದಿಲ್ಲ. ಆದುದರಿಂದ ಸಾರಜನಕ ಮತ್ತು ರಂಜಕ ರಸಗೊಬ್ಬರಗಳ ಜೊತೆ ಜೊತೆಗೆ ಪೊಟ್ಯಾಷಿಯಂ ರಸಗೊಬ್ಬರವನ್ನು ತಪ್ಪದೇ ಅಗತ್ಯಕ್ಕನುಗುಣವಾಗಿ ಕೊಡಬೇಕಾಗುತ್ತೆ. ಬೆಳೆಗೆ ಮುಖ್ಯವಾಗಿ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೋಷಕಾಂಶಗಳನ್ನು ಒದಗಿಸುವುದರಿಂದ ಸಮತೋಲನ ಪೋಷಕಾಂಶಗಳನ್ನು ದೊರಕಿಸಲು ಸಹಾಯವಾಗುತ್ತದೆ. ನೀರಾವರಿ ಆಶ್ರಯದಲ್ಲಿ ಬೇಸಿಗೆ ಬೆಳೆಗಳನ್ನು ಇಡಬೇಕೆಂದಿರುವ ಜಮೀನುಗಳಲ್ಲಿ ಭೂಮಿಯ ಮೇಲ್ಮೈಯನ್ನು ನಿರ್ದಿಷ್ಟ ಇಳುಕಲಿರುವಂತೆ ಮಟ್ಟ ಮಾಡಿ ಬಿತ್ತನೆ ಮಾಡಿಕೊಳ್ಳಬೇಕು. ಈ ರೀತಿ ಭೂಮಿಯನ್ನು ಮಟ್ಟ ಮಾಡುವುದರಿಂದ ಅನೇಕ ಅನುಕೂಲಗಳಿವೆ. ಅವು ಏನಪ್ಪ ಅಂದರೆ, ನೀರಿನ ಹತೋಟಿ ಮಾಡಬಹುದು, ಸುಲಭವಾದ ನೀರಾವರಿ ಕ್ರಮಗಳನ್ನು ಅನುಸರಿಸಲು ಅನುಕೂಲವಾಗುತ್ತೆ, ಹಾಗೆ ಆಳುಗಳ ಖರ್ಚನ್ನು ನಾವು ಕಡಿಮೆ ಮಾಡಬಹುದು. ಮಣ್ಣನ್ನು ಮಟ್ಟಗೊಳಿಸಿದ ಭೂಮಿಯಲ್ಲಿ ಬೆಳೆಯ ನಿಲುವು ಒಂದೇ ರೀತಿ ಸಮನಾಗಿರುತ್ತದೆ. ಇಂತಹ ಜಮೀನಿನಲ್ಲಿರುವ ಬೆಳೆಯ ಉತ್ಪಾದನವೂ ಸಹ ಹೆಚ್ಚುತ್ತದೆ. ಕೃಷಿ ಯಂತ್ರಗಳ ಹಾಗೂ ಕೆಲಸಕಾರರ ಸಾಮರ್ಥ್ಯ ಹೆಚ್ಚುತ್ತದೆ. ನೀರು ನಿಲ್ಲುವಿಕೆ, ಹಳ್ಳ ದಿಣ್ಣೆಗಳು ಮೊದಲಾದ ಕೊರಕಲ್ಲುಗಳು ಇಲ್ಲದಂತಾಗಿ ನೀರಿನ ಕಾಲುವೆಗಳನ್ನು ಹಾಗೂ ಬಸಿಗಾಲುವೆಗಳನ್ನು ಯೋಗ್ಯ ರೀತಿಯಲ್ಲಿ ಮತ್ತು ಯೋಗ್ಯವಾದ ಸ್ಥಳಗಳಲ್ಲಿ ನಿರ್ಮಿಸಲು ಅನುಕೂಲವಾಗುತ್ತೆ. ತೇವಾಂಶವು ಬೆಳೆಗಳ ಬೇರುಗಳ ಆಳದವರೆಗೆ ಒಂದೇ ಸಮನಾಗಿ ಇಂಗುವುದಕ್ಕೆ ಅನುಕೂಲವಾಗುತ್ತೆ. ಚೌಳು ಭೂಮಿಯಲ್ಲಿ ಸುಧಾರಿತ ರೀತಿಯಿಂದ ಬೆಳೆಗಳಿಗೆ ನೀರನ್ನು ಹಾಯಿಸಬಹುದು. ಒಟ್ಟಾರೆ ನೀರಿನ ಬಳಕೆ ಸಾಮರ್ಥ್ಯವನ್ನು ಹೆಚ್ಚಿಸಬಹುದು. ಆದುದರಿಂದ ಬೇಸಿಗೆಯಲ್ಲಿ ಬೆಳೆ ಇಡುವ ಮುಂಚೆ ನಮ್ಮ ರೈತ ಬಾಂಧವರು ತಮ್ಮ ಜಮೀನುಗಳ ಭೂಮಿಯ ಮೇಲ್ಮೈಯನ್ನು ನಿರ್ದಿಷ್ಟ ಇಳುಕಲು ಇರುವಂತೆ ಮಟ್ಟ ಮಾಡಿಕೊಂಡ ನಂತರ ಬಿತ್ತನೆ ಮಾಡಬೇಕು. ಹೆಚ್ಚಿನ ಮಾಹಿತಿಗಾಗಿ ತಮ್ಮ ಸಮೀಪದ ಕೃಷಿ ವಿಜ್ಞಾನ ಕೇಂದ್ರವನ್ನಾಗಲಿ, ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿಗಳನ್ನಾಗಲಿ ಅಥವಾ ತಾಲೂಕು ಸಹಾಯ ಕೃಷಿ ನಿರ್ದೇಶಕರನ್ನಾಗಲಿ ಸಂಪರ್ಕಿಸಬಹುದು. ಕಿಸಾನ್ ಕಾಲ್ ಸೆಂಟರ್ 1800180551 ಅಥವಾ ರೈತ ಸಹಾಯವಾಣಿ 1800425353 ಶುಲ್ಕರಹಿತ ಕರೆ ಮಾಡಿ ಮಾಹಿತಿಯನ್ನು ಪಡೆಯಬಹುದು. ರೈತರಿಗೆ ಸಲಹೆ ಕೇಳಿದಿರಿ. ಏ, ನೆಕ್ಸ್ಟ್ ವೀಕ್ ಶಾರ್ಟ್ ಟ್ರಿಪ್ ಹೋಗಣ್ವಾ? ಹೇಗಿದ್ರು 2 ಡೋಸ್ ವ್ಯಾಕ್ಸಿನ್ ಆಗಿದೆ, ಇನ್ಯಾಕೆ ಭಯ? ಹೌದಮ್ಮ, ನಿನಗೆ ನನಗೆ ಏನು ಆಗದೆ ಇರಬಹುದು, ಆದ್ರೆ ಇನ್ನು ವ್ಯಾಕ್ಸಿನ್ ತಗೊಳ್ದೇ ಇರೋರ್ ಗತಿ ಏನು, ಅವ್ರ ಬಗ್ಗೆ ಯೋಚಿಸು. ಓ, ಹಾಗಿದ್ರೆ ಟ್ರಿಪ್ ಕ್ಯಾನ್ಸಲ್. ಇನ್ 2 ದಿನಾನು ಯಾರ್ಯಾರ ವ್ಯಾಕ್ಸಿನ್ ಹಾಕ್ಸಿಲ್ವೋ ಅವ್ರನ್ನೆಲ್ಲ ಕರ್ಕೊಂಡು ಹೋಗಿ ವ್ಯಾಕ್ಸಿನ್ ಹಾಕ್ಸೋಣ, ಏನಂತೀಯ? ಶಬಾಷ್ ಇದಪ್ಪ ಜಾಣ್ತನ. ಅಂದ್ರೆ ಕೋವಿಡ್ ಸೋಂಕು ಹೆಚ್ಚುತ್ತಿರುವ ಈ ಸಮಯದಲ್ಲಿ ಅನವಶ್ಯಕವಾಗಿ ಹೊರಗೆ ಸುತ್ತಾಡಬೇಡಿ. ಸೋಂಕಿನ ಬಗ್ಗೆ ಜಾಗೃತಿಯಿಂದಿರಿ. ಎಲ್ಲರನ್ನೂ ಲಸಿಕೆ ಪಡೆಯುವಂತೆ ಪ್ರೇರೇಪಿಸಿ. ಮಾಸ್ಕ್ ಧರಿಸಿ, ಅಂತರ ಕಾಪಾಡಿ, ಸ್ವಚ್ಛತೆ ಪಾಲಿಸಿ. ಪ್ರಕಟಣೆ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಕರ್ನಾಟಕ ಸರ್ಕಾರ. ಕಲುಷಿತ ನೀರು, ಅಸುರಕ್ಷಿತ ಆಹಾರ, ಅಸುರಕ್ಷಿತ ಲೈಂಗಿಕತೆ, ಸೋಂಕಿತ ವ್ಯಕ್ತಿಯ ರಕ್ತ ಸಂಪರ್ಕದಿಂದ ಹೆಪಟೈಟಿಸ್ ರೋಗ ಬರುವ ಸಾಧ್ಯತೆ ಇದೆ. ಪಾರ್ಲರ್ಗಳಲ್ಲಿ ಟ್ಯಾಟೂ ಹಾಕುವ ಸೂಜಿ, ಕೇಶ ವಿನ್ಯಾಸಕ್ಕೆ ಬಳಸುವ ಸಾಧನಗಳ ಮರುಬಳಕೆಯಿಂದಲೂ ಹೆಪಟೈಟಿಸ್ ಬರಬಹುದು. ಎಚ್ಚರ. ಹೆಪಟೈಟಿಸ್ ರೋಗ ಪತ್ತೆ, ಚಿಕಿತ್ಸೆ, ಲಸಿಕೆಗಳು ಆರೋಗ್ಯ ಇಲಾಖೆಯಲ್ಲಿ ಸಂಪೂರ್ಣ ಉಚಿತ. 2030 ವೈರಲ್ ಹೆಪಟೈಟಿಸ್ ನಿರ್ಮೂಲನೆ ಮಾಡಲು ಕೈಜೋಡಿಸಿ. ಹೆಚ್ಚಿನ ಮಾಹಿತಿಗೆ 104 ಕರೆ ಮಾಡಿ. ಇದು ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಆತ್ಮನಿರ್ಭರ ಭಾರತ ಅಭಿಯಾನದ ಅಡಿಯಲ್ಲಿ ಪ್ರಧಾನಮಂತ್ರಿಗಳ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ನಿಯಮಬದ್ಧಗೊಳಿಸುವಿಕೆ ಯೋಜನೆಯ ಒಂದು ಜಿಲ್ಲೆ ಒಂದು ಉತ್ಪನ್ನದ ವಿಧಾನ ಮಾದರಿಯಲ್ಲಿ ಕಿರು ಆಹಾರ ಸಂಸ್ಕರಣಾ ಉದ್ದಿಮೆಗಳ ಅಭಿವೃದ್ಧಿಗೆ ಸುವರ್ಣಾವಕಾಶ ಕಲ್ಪಿಸಲಾಗಿದೆ. ವ್ಯಕ್ತಿಗತ, ರೈತ ಉತ್ಪಾದಕರ ಸಂಸ್ಥೆಗಳು, ಉತ್ಪಾದಕ ಸೊಸೈಟಿ, ಕಿರು ಉದ್ದಿಮೆಗಳಿಗೆ ಬೆಂಬಲ, ಅರ್ಹ ಯೋಜನಾ ವೆಚ್ಚದ 35% ಮೌಲ್ಯದ ಸಾಲ ಸಂಪರ್ಕವಿರುವ ಸಹಾಯಧನ ಒದಗಿಸುವುದು. ಆಹಾರ ಸಂಸ್ಕರಣೆಯಲ್ಲಿ ತೊಡಗಿದ ಸ್ವಸಹಾಯ ಸಂಘಗಳ ಪ್ರತಿ ಸದಸ್ಯರಿಗೆ ಕಾರ್ಯನಿರ್ವಹಣಾ ಬಂಡವಾಳ 40,000 ರೂಪಾಯಿಗಳವರೆಗೆ ಕೊಡಲಾಗುತ್ತದೆ.